ಸಾಕಷ್ಟು ಹಣ್ಣಿನ ಬೆಳೆಗಳನ್ನು ನಾವು ಸಾಗುವಳಿ ಮಾಡ್ತೇವೆ, ಜೊತೆಗೆ ತರಕಾರಿಗಳನ್ನು ಕೂಡ ಸಾಗುವಳಿ ಮಾಡೋದನ್ನ ನೋಡಿದ್ದೇವೆ, ಕಂಡುಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಇನ್ನು ಹಣ್ಣುಗಳ ವಿಚಾರ ಅಂತಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಸಂತಸ ಮತ್ತೆ ಆರೋಗ್ಯದಾಯಕವಾದಂತಹ ವಿಚಾರ. ಯಾಕೆಂತಂದ್ರೆ ಯಾವುದೇ ಹಣ್ಣನ್ನ ನಾವು ಸವಿತೇವೆ ಅಂತಂದ್ರೆ ಹೆಚ್ಚಿನ ಅಂಶ ಸಿಹಿನೇ ಇರುತ್ತೆ. ಆದ್ರೆ ನಾವು ಯಾವತ್ತೂ ಕೂಡ ಹುಳಿ ಅಥವಾ ಸಿಹಿ ಇಲ್ಲದೆ ಇರತಕ್ಕಂತಹ ಹಣ್ಣನ್ನ ಸೇವನೆಯನ್ನ ಮಾಡೋದೇ ಇಲ್ಲ. ಆದ್ರೆ ಸಿಹಿ ಹೆಚ್ಚಿನ ಅಂಶ ಇರತಕ್ಕಂತಹ ಹಣ್ಣುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೇದು, ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಬಲ್ಲವರು ಹೇಳ್ತಾರೆ. ಆದ್ರೆ ಹಣ್ಣುಗಳನ್ನ ಮೌಲ್ಯವರ್ಧನೆ ಮಾಡಿ ಬಳಸಿದ್ರೆ ಅದರಿಂದ ಆಗ್ತಕ್ಕಂತಹ ಉಪಯೋಗ ಏನು ಅಂತಕ್ಕಂಥದ್ದು ಇವತ್ತಿನ ವಿಚಾರ ನಿಮಗಾಗಿ. ರೈತ ಬಾಂಧವರೇ, ಇವತ್ತು ನಿಮಗೆ ಬ್ಯಾಲದ ಹಣ್ಣಿನ ಪರಿಚಯವನ್ನ ಮಾಡ್ತಾ ಅದರ ಮೌಲ್ಯವರ್ಧನೆ ಕುರಿತಂತೆ ವಿಚಾರಗಳನ್ನ ತಿಳಿಸ್ತೇವೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯಲ್ಲಿ ಇರುವ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಅನಿತಾ ಅವರು. ಅನಿತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ನಾನು ಈಗಾಗಲೇ ಒಂದು ಸಣ್ಣ ಪರಿಚಯವನ್ನ ಮಾಡಿದೆ. ಹಣ್ಣುಗಳು ಅಂತ ಹೇಳಿ ಬಂದಾಗ ಸಾಕಷ್ಟು ಹಣ್ಣುಗಳಿದ್ದಾವೆ, ಎಲ್ಲರೂ ಕೂಡ ಇಷ್ಟಪಟ್ಟು ಅದನ್ನ ಸವಿತಾರೆ, ಬಯಸ್ತಾರೆ ಕೂಡ. ಅಂತದ್ರಲ್ಲಿ ಇವತ್ತು ನಾವು ಬೇಲದ ಹಣ್ಣಿನ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡಿ. ಬೇಲದ ಹಣ್ಣಿನ ಪ್ರಾಮುಖ್ಯತೆ ಏನು, ಬೇಲದ ಹಣ್ಣಿನಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದಾವೆ, ಹಾಗೇನೆ ಇದನ್ನ ಮೌಲ್ಯವರ್ಧನೆ ಮಾಡುವುದು ಹೇಗೆ ಮತ್ತೆ ಅದನ್ನ ಬಳಸೋದು ಹೇಗೆ ಅನ್ನೋ ಕುರಿತಂತೆ ವಿಚಾರಗಳನ್ನ ಮಾಡಿಕೊಡಿ. ಮೊದಲಿಗೆ ಒಂದಷ್ಟು ಹಣ್ಣುಗಳ ಪರಿಚಯವನ್ನ ಮಾಡಿಕೊಡಿ. ಸರ್, ಹಣ್ಣುಗಳು ಅಂತಂದ್ರೆ ನಾವೇನ್ ಹೇಳ್ತೀವಿ, ದಿನಕ್ಕೊಂದು ಹಣ್ಣು ತಿನ್ನಿ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಫುಡ್ ಅಥವಾ ಪರಿಪೂರ್ಣ ಆಹಾರ ಅಂತಂದ್ರೆ ಪ್ರತಿದಿನ ಒಂದು ಹಣ್ಣು ತಿನ್ನಿ ಅಂತಂದ ಹೇಳ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ಹಣ್ಣುಗಳು ಯಾರು ತಿಂತಾರೆ, ಅದನ್ನ ಸಿಪ್ಪೆ ಬಿಡಿಸ್ಬೇಕು ಇದೆಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬದಲು ಏನ್ ಮಾಡ್ತೀವಿ, ರೋಡ್ ಅಲ್ಲಿ ಸಿಗಂತ ಗೋಬಿ ಮಂಚೂರಿ ಅಥವಾ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಅದಾದ್ರೆ ಒಂದು ಸ್ಟಿಕ್ ಇಟ್ ಕೊಟ್ಟು ಬಿಡ್ತಾರೆ, ಕೈ ತೊಳೆಯಂಗಿಲ್ಲ ಏನು ಇಲ್ಲ ಅಂತಂದ ಹೇಳ್ಬಿಟ್ಟು ನೇರವಾಗಿ ತಗೊಂಡು ತಿನ್ಬಹುದು ಅಂತಂದ್ಬಿಟ್ಟು. ಆದ್ರೆ ಅದ್ರ ಹಿಂದ ಆಗಂತ ಪರಿಣಾಮಗಳು ಆರೋಗ್ಯಕ್ಕೆ ಹಾನಿಕರವಾಗದ್ದು ಅವಾಗ ಗೊತ್ತಾಗೋದಿಲ್ಲ. ನಾವು ತಿನ್ನೋದಕ್ಕೆ ಟೇಸ್ಟ್ ಆಗಿದೆ ಅಂತಂದೇಳಿ ಮಾಡ್ಬಿಡ್ತೀವಿ, ಅದರಿಂದ ತೊಂದರೆಗಳಾಗಿದಾವೆ ಅಂತಂದ್ರೆ ಅದು ವಯಸ್ಸಾಗ್ತಾ ಆಗ್ತಾ ಗೊತ್ತಾಗುತ್ತೆ ಅದರಿಂದ. ಹಾಗಾಗಿ ಪ್ರತಿದಿನ ಒಂದ್ ಹಣ್ಣು ತಿನ್ಬೇಕು ಅಂತ ಹೇಳ್ತೀವಿ. ಯಾವ್ದಾರು ಹಣ್ಣು ಇರ್ಬೋದು, ನಾವ್ ಹೇಳೋದು ಏನು ಅಂತಂದ್ರೆ ಬ್ಯಾಲ್ದೆ ಹಣ್ಣು ಅಥವಾ ಬಿಕ್ಕಿ ಹಣ್ಣು ಅಂತ ಹೇಳ್ತಾರೆ, ಅಥವಾ ನಾವು ನಿಂಬೆ ಹಣ್ಣು ಅಂತ ಹೇಳ್ತೀವಲ್ಲ ಅದನ್ನು ತಿನ್ಬಹುದು. ಒಂದು ಸೂರ್ಯ ಎಷ್ಟು ಉದಯಿಸಿದ್ರೆ ಎಷ್ಟು ಇಂಪಾರ್ಟೆಂಟು, ಅದೇ ತರ ಹಣ್ಣು ಇಂಪಾರ್ಟೆಂಟು. ಪ್ರತಿದಿನ ನನ್ನ ತಟ್ಟೆಲ್ಲಿ ಒಂದ್ ಹಣ್ಣು ಇರಲೇಬೇಕು ಅಂತ ಹೇಳ್ತದೆ ಸೈಂಟಿಸ್ಟ್. ಅಷ್ಟು ಹಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತೀವಿ. ಮೇಡಮ್, ಈಗ ಬ್ಯಾಲದ ಹಣ್ಣು ಅಂತೇಳಿ ನಾನು ಆರಂಭದಲ್ಲೇ ಹೇಳಿದೆ, ಬೇಲದ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶ ಇದೆ, ಪೌಷ್ಟಿಕಾಂಶ ಇದೆ, ಒಳ್ಳೆ ಆರೋಗ್ಯ ಭರಿತವಾದಂತಹ ಹಣ್ಣು. ಈ ಹಣ್ಣನ್ನ ನೇರವಾಗಿ ಸೇವನೆಯನ್ನ ಮಾಡಬಹುದು, ಹಾಗೇನೆ ಇದರಿಂದ ವ್ಯಾಲ್ಯೂ ಅಡಿಷನ್ ಆಗಿ ಬಳಸಬಹುದು. ಈ ಬ್ಯಾಲದ ಹಣ್ಣಿನ ಪರಿಚಯವನ್ನ ಮಾಡಿಕೊಡಿ. ನಾವ್ ಹೇಳ್ಬೇಕು ಅಂದ್ರೆ ಬ್ಯಾಲ್ದೆ ಹಣ್ಣು ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಾವು ಎಲ್ಲ ನಮ್ಮ ಹಿತ್ಲ ಕಡೆಯಿಂದ ಅಥವಾ ತೋಟದಲ್ಲೂ ಎಲ್ಲೋ ಅದೇಟ್ ಕದೆ ಹೊಲದಲ್ಲೂ ಅದೇಟ್ ಕದೆ ಬೆಳೆದಿರುತ್ತೆ. ಅದನ್ನ ನಾವು ಕಿತ್ತು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದಿದ್ದು ರೂಢಿ ಇದೆ. ಈಗಿನ ಕಾಲದವ್ರಿಗೆ ಕೇಳಿದ್ರೆ ಬ್ಯಾಲ್ದೆ ಹಣ್ಣು ಅಂದ್ರೆ ಅದ್ ಎಲ್ಲಿ ಬಿರುತ್ತೆ, ಗಿಡದಲ್ಲಿ ಬಿರುತ್ತಾ, ಮರದಲ್ಲಿ ಬಿರುತ್ತಾ, ಹಿಂಗೆ ಅದು ಗೊತ್ತೇ ಇರೋದಿಲ್ಲ. ಅದ್ರದ್ದು ಪೌಷ್ಟಿಕಾಂಶನೂ ಗೊತ್ತಿರೋದಿಲ್ಲ. ಮೊದ್ಲು ಮನೆಗಳಿಗೆಲ್ಲ ಬಂದ್ರೆ ಏನ್ ಮಾಡ್ತಿದ್ರು, ಬ್ಯಾಲ್ದೆ ಹಣ್ಣಿನ ಜ್ಯೂಸ್ ಮಾಡ್ಕೊಡ್ತಾ ಇದ್ರು. ಅವಾಗ ಒಂಥರ ಉಷ್ಣ ಇದ್ದಿದ್ದೆಲ್ಲ ಕಡಿಮೆ ಆಗಿ ನಾರ್ಮಲ್ ಆಗಿರೋದು ಮತ್ತೆ ಪೌಷ್ಟಿಕಾಂಶಗಳು ಹೆಚ್ಚಾಗಿ ದೊರೆಯೋದು. ಈಗ ಮನೆಗೆ ಬಂದ್ರೆ ಏನ್ ಮಾಡ್ತಾರೆ, ಕೂಲ್ ಡ್ರಿಂಕ್ಸ್ ತಗೊಂಡ್ಬಂದಿಟ್ರೆ ಅದು ಬರ್ತ್ಡೇ ಅಂತಂದ್ರೆ ಸಾಕು. ಯಾವ್ದನ್ನ ಫಂಕ್ಷನ್ ಅಂದ್ರೆ ಕೂಲ್ ಡ್ರಿಂಕ್ಸ್ ತಗೊಂಡ್ಬಂದಿಟ್ರೆ ಅದು ಪ್ರಿಸ್ಟೇಜ್ ಅಂತಂದೇಳಿ ಹೇಳ್ತಾರೆ. ಆದ್ರೆ ಅವ್ರ ಆರೋಗ್ಯ ಕೆಡಿಸ್ತಾ ಇದಾರೆ, ಅವ್ರದ್ದು ಕೆಡಿಸ್ತಾ ಇದಾರೆ, ತಂದು ಕೆಡಿಸ್ಕೊಂತಾ ಇದಾರೆ ಅನ್ನೋದನ್ನ ಅವರು ಯೋಚನೆ ಮಾಡೋದಿಲ್ಲ. ಆತರ ಈ ಬ್ಯಾಲ್ದೆ ಹಣ್ಣು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಎಲಿಫೆಂಟ್ ಫ್ರೂಟ್ ಅಂತಂದು ಹೇಳ್ತಾರೆ, ಮಂಕಿ ಫ್ರೂಟ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಉಡಾಪಲ್ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಕತ್ವೇಲು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಬ್ಯಾಲ್ದೆ ಹಣ್ಣು ಅಂತಾರೆ. ಇದು ಏನು ಅಂತಂದ್ರೆ ಸ್ವಲ್ಪ ಏನಂದ್ರೆ ಕಷ್ಟ ಅಂದ್ರೆ ಒಡಿಬೇಕು, ಅದ್ರೊಳಗಡೆ ಇರೋ ಹಣ್ಣು ತೆಗಿಬೇಕು, ತಿರುಳು ತಗೋಬೇಕು. ಅದಕ್ಕೋಸ್ಕರ ಜನಗಳಿಗೆ ಬೇಜಾರ. ಇದು ಏನಂತಂದ್ರೆ ರೂಟೇಶಿಯನ್ ಕುಟುಂಬದಿಂದ ಬಂದಿದೆ. ಇದು ತುಂಬಾ ಎತ್ತರಕ್ಕೆ ಅಂದ್ರೆ 10-12 meters ಉದ್ದಕ್ಕೆ ಬೆಳೆಯುತ್ತೆ. ಇದರಲ್ಲಿ ಹಣ್ಣುಗಳು ಒಂಥರ ಗುಂಡಾಕಾರವಾಗಿರುತ್ತದೆ. ಇದು ಒಂದು 5-15 centimeters ದಪ್ಪ ಅಷ್ಟು ಹಣ್ಣುಗಳು ಇರುತ್ತವೆ, ಗಾತ್ರ ಇರುತ್ತೆ. ಇದು ಮತ್ತೆ ಎಲ್ಲಾ ಸೀಸನ್ ಅಲ್ಲೂ ಸಿಗೋದಿಲ್ಲ. ಈಗ ನೋಡಿ ಸೀಸನ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಂಥ ಸೀಸನ್ ಅಲ್ಲಿ ಸಿಗುತ್ತೆ. ಅದಕ್ಕೆ ಇದನ್ನ ಸೀಸನಲ್ ಫ್ರೂಟ್ ಅಂತಾರೆ. ಇದು ಏನು ಅಂದ್ರೆ ಉಷ್ಣವಲಯದಲ್ಲಿ ಬೆಳೀತಾರೆ, ಅಂದ್ರೆ ಇಂಡಿಯಾದೇ ಇದ್ರದ್ದು ಮೂಲ. ಈ ಶ್ರೀಲಂಕಾದಲ್ಲೂ ಬೆಳೀತಾ ಇದಾರೆ, ಪಾಕಿಸ್ತಾನದಲ್ಲೂ ಬೆಳೀತಾ ಇದಾರೆ. ಬಟ್ ಇದ್ರ ಮೂಲ ಹೇಳು ಅಂತಂದ್ರೆ ಭಾರತನೇ ಮೂಲ ಅಂತ ಹೇಳ್ಬೋದು. ಇದಕ್ಕೆ ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾರೆ, ಲಿಮೋನಿಯಾ ಆಸಿಡಿಸಿಮಾ ಅಂತಂದೇಳಿ ಹೇಳ್ತಾರೆ. ಗುಡ್ ಆಪಲ್ ಇದೇ ತರ ಇನ್ನೊಂದಿರುತ್ತೆ, ಬೇಲ್ ಫ್ರೂಟ್ ಅಂತ ಹೇಳ್ತಾರೆ, ಗಮ್ಮುಗಳಿಗೆ ಉಪಯೋಗಿಸ್ತಾರೆ, ಅದನ್ನು ಬೇಲ್ ಅಂತಾರೆ, ಇದನ್ನು ಬೇಲ್ ಅಂತಾರೆ. ಬಟ್ ಇದು ನಾನ್ ಹೇಳೋದು ಅಂದ್ರೆ ತಿನ್ನೋದಕ್ಕೆ ಉಪಯೋಗಿಸಂತ ಲಿಮೋನಿಯಾ ಆಸಿಡಿಸಿಮಾ ಅಂತಂದೇಳಿ ಹೇಳ್ತಾರೆ, ಇದಕ್ಕೆ ಬ್ಯಾಲದೆ ಹಣ್ಣು ಅಂತಂದೇಳ್ಬಿಟ್ಟು. ಇದಿಷ್ಟು ಬ್ಯಾಲದ ಹಣ್ಣಿನ ಪರಿಚಯ ಆಯ್ತು. ನೀವು ಹೇಳ ಹಾಗೆ ಬ್ಯಾಲದ ಹಣ್ಣಿನ ಮೂಲ ಭಾರತ. ಆಮೇಲೆ ನಾವುಗಳು ಕೂಡ ಬಾಲ್ಯದಲ್ಲಿ ನೋಡಿದ್ದೇವೆ, ಮತ್ತೆ ನಮ್ಮ ತಂದೆ ತಾತ ಮುತ್ತಾತದರೆಲ್ಲರೂ ಇದನ್ನ ಬಳಸಿದ್ದಾರೆ. ನೀವ್ ಹೇಳಿದಾಗ ಇದ್ರದ್ದು ಮೇಲ್ಗಡೆ ಏನು ತೊಗಟೆ ಇರುತ್ತೆ, ಮೇಲ್ಭಾಗ ಏನಿರುತ್ತೆ, ಕವಚ ತುಂಬಾ ಹೊರಟು ಮತ್ತೆ ತುಂಬಾ ಗಟ್ಟಿ, ಅದನ್ನ ಒಡೆದು ತಿನ್ನೋದೇ ಒಂದ್ ರೀತಿ ಕಷ್ಟ, ಆದ್ರೆ ಒಳಭಾಗದ ತಿರುಳಿದ್ಯಲ್ಲ ಒಳ್ಳೆ ಸ್ವಾದ, ಅದನ್ನ ತಿಂದವರೇ ಹೇಳಬೇಕು. ಈ ಅಂಶವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತಿರುಳಿನ ಒಳಗಡೆ ಏನೆಲ್ಲ ಪೋಷಕಾಂಶಗಳು ಇರುತ್ತೆ ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಮತ್ತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಈ ಹಣ್ಣು ಒಡೆಯೋದು ಸ್ವಲ್ಪ ಕಷ್ಟ, ಒಡಿಬೇಕು ಅಂತಂದ್ರೆ ಒಂದು ಕಲ್ ತಗೊಂಡು ಒಡಿಬೇಕು, ಇಲ್ಲ ಅಂದ್ರೆ ಕಲ್ಲಿಗೆ ತಗೊಂಡು ಹಣ್ಣನ್ನ ಒಡಿಬೇಕು. ಒಡದ್ಮೇಲೆ ಒಳಗಡೆ ತಿರುಳಲ್ಲಿ ಸಸಾರಜನಕ ಅಂತ ಹೇಳ್ತಾರೆ, ಅಂದ್ರೆ ಪ್ರೋಟೀನ್ ಅಂತಾರಲ್ಲ, ಅದು ಒಂದು 6% ಇರುತ್ತೆ. ಮತ್ತೆ ನಾರಿನಾಂಶ ಇದು ತುಂಬಾ ಇಂಪಾರ್ಟೆಂಟ್, 5% ನಾರಿನಾಂಶ ಇರುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ನೋಡಿ, ಮಧುಮೇಹ ಇಂದ ಕ್ಯಾನ್ಸರ್ ಅಂತೆ, ಹಾರ್ಟ್ ಪೇಷಂಟ್ ಅಂತೆ, ಅವ್ರಿಗೆಲ್ಲ ನಾರಿನಾಂಶ ಇರಬೇಕು. ಮತ್ತೆ ಏನಂತಾರೆ ಮಲಬದ್ಧತೆ ಪ್ರಾಬ್ಲಮ್ ಅಂದ್ರೆ ಲೆಟ್ರಿನ್ ಬರೋದಿಲ್ಲ, ಎರಡೆರಡು ದಿನ ಆದ್ರೆ ಮೂರ್ ದಿನ ಆದ್ರೂ. ಯಾಕೆಂದ್ರೆ ಇಂಥವೇ ಫಾಸ್ಟ್ ಫುಡ್ ತಿಂದಿರ್ತಾರೆ, ಪಾನಿಪುರಿ ಗೋಬಿ ಮಂಚೂರಿ ಈ ತರ ಎಲ್ಲ ತಿಂದು ತಿಂದು ತಿಂದು ನಾರೇ ಇರಲ್ಲ ಅವ್ರ ಆಹಾರದಲ್ಲಿ. ಆವಾಗ ಏನ್ ನೋಡ್ತಾರೆ, ಹಾಸ್ಪಿಟಲ್ ಹೋದ್ರೆ ಅವ್ರೊಂದು ಪೌಡರ್ ಕೊಡ್ತಾರೆ, ಇಂಥ ನಾರುಗಳನ್ನೆಲ್ಲ ಪೌಡರ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಮೊಸರಲ್ಲ ಹಾಕೊಂಡು ತಿನ್ನಿ ಅಂತ. ನಾವು ಹಣ್ಣುಗಳೇ ತಿಂದ್ರೆ ಈ ನಾರಿನಾಂಶ ಸಮಸ್ಯೆ ಬರೋದಿಲ್ಲ. ಮತ್ತೆ ಈ ನಾರಿನಾಂಶದಿಂದ ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಅವನ್ನೆಲ್ಲ ಕಡಿಮೆ ಮಾಡುವಂತ ಶಕ್ತಿ ಇರುತ್ತೆ, ಅದು ಹಿಡಿದಿಟ್ಕೊಳತ್ತೆ ನಮ್ಮ ಬಾಡಿನಲ್ಲಿ ಅಬ್ಸಾರ್ಪ್ಷನ್ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಈ ನ್ಯೂಟ್ರಿಯಂಟ್ಸ್ ನ. ಮತ್ತೆ ಇದರಲ್ಲಿ ಶಕ್ತಿಯಾದಂತಹ 122 ಕಿಲೋ ಕ್ಯಾಲರೀಸ್ ಅಂತ ಹೇಳ್ತಾರೆ, ಶಕ್ತಿ ಇರುತ್ತೆ. ಮತ್ತೆ ಸುಣ್ಣದ ಅಂಶ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ, ಜಿಂಕ್ ಅಂತಾರೆ, ಕಾಪರ್ ಅಂತಾರೆ, ಮೆಗ್ನೀಷಿಯಂ, ಮಿನರಲ್ಸ್ ಅಂತ ಹೇಳ್ತಾರೆ, ಖನಿಜಗಳು ಹೆಚ್ಚಾಗಿ ಇರುತ್ತಂತೆ ಇದರಲ್ಲಿ. ಮತ್ತೆ ಪ್ರೋಟೀನ್ಗಳು ಅಂತಂದ್ರೆ ಸಸಾರಜನಕ, ಅದ್ರ ಜೊತೆಗೆ ವಿಟಮಿನ್ಗಳು ಇರುತ್ತದೆ, ಅಂದ್ರೆ ವಿಟಮಿನ್ ಸಿ ಇರುತ್ತದೆ, ಮತ್ತೆ ವಿಟಮಿನ್ ಬಿ. ವಿಟಮಿನ್ ಸಿ ಯಾಕೆ ಬೇಕು ಅಂತಂದ್ರೆ ನಮ್ಗೆ ನೋಡಿ, ರಕ್ತಹೀನತೆ ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಅಂದ್ರೆ ಮೋರ್ ದನ್ 50% ರಕ್ತಹೀನತೆಯಿಂದ ಬೆಳತಾ ಇರ್ತಾರೆ. ಹಿಂಗೆ ಸುಮ್ನೆ ನಿಂತಿರ್ತಾರೆ 5 ನಿಮಿಷ, ಅದೇ ತಲೆ ತಿರುಗಿ ಬಿದ್ದು ಬಿಡ್ತಾರೆ. ಇಲ್ಲ ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಕಣ್ಣು ಮಂಜಾಗ್ತಾ ಇರುತ್ತೆ. ಇದೆಲ್ಲ ಕಾರಣ ಏನು ಅಂದ್ರೆ ರಕ್ತಹೀನತೆ. ಅದು ನಾವು ಕಬ್ಬಿಣಾಂಶ ತಗೊಂಡ್ರೆ ಬಾಡಿಲಿ ಇರ್ಕೊಳೋದಕ್ಕೆ ಇದು ವಿಟಮಿನ್ ಸಿ ಅನ್ನೋದು ಬೇಕೇ ಬೇಕು ಅದಕ್ಕೆ. ಆದ್ರೆ ಬಟ್ ಬೇರೆವೆಲ್ಲ ನೋಡ್ರಿ, ಕೊಬ್ಬು ತಿಂತೀವಿ ಅದ ಹಂಗೆ ಶೇಖರಣೆ ಆಗುತ್ತೆ, ಆದ್ರೆ ಸಕ್ಕರೆ ತಿಂತೀವಿ ಹಂಗೆ ಶೇಖರಣೆ ಆಗುತ್ತೆ. ಆದ್ರೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಇದೆಯಲ್ಲ, ಅದು ಹಂಗೆ ಶೇಖರಣೆ ಆಗಲ್ಲ. ತಿಂದಿದ್ದು ಅವತ್ತು ತಿಂದಿದ್ದು ಅವತ್ತಿಗೆ ಹೊರಟೋಗ್ಬಿಡುತ್ತೆ, ಎಕ್ಸ್ಟ್ರಾ ತಿಂದು ಹೊರಟೋಗುತ್ತೆ. ಹಂಗಾಗಿ ಪ್ರತಿದಿನ ನಾವು ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ನ ಉಪಯೋಗಿಸಬೇಕು. ಹೌದು, ವಿಟಮಿನ್ ಸಿ ಇರುತ್ತೆ ಇದ್ರಲ್ಲಿ 5%. ಮತ್ತೆ ವಿಟಮಿನ್ ಬಿ ಅಂದ್ರೆ ರೈಬೋಫ್ಲೇವಿನ್, ಥಯಾಮಿನ್ ಅಂತ ಹೇಳ್ತಾರೆ, ಅಂದ್ರೆ ಬಾಯಲ್ಲಿ ನೋಡಿ ಗುಳ್ಳೆ ಎಲ್ಲ ಆಗ್ತಾರೆ. ಈಗ ನೋಡಿ ಕಾಫಿ ಟೀ ಕುಡಿತಿರ್ತಾರೆ, ಬಾಯಿ ತುಂಬಾ ಗುಳ್ಳೆ ಆಗಿಬಿಟ್ಟಿರ್ತವೆ. ಏನು ಅಂದ್ರೆ ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗ್ದೆ ಅಂತಾರೆ. ಈಗ ಈ ಬಿ ಅನ್ನ ಸಿಗೋದು ತುಂಬಾ ಕಷ್ಟ ನೋಡ್ರಿ, ಅಂತ ಬೀನು ಈ ಹಣ್ಣಿನಲ್ಲಿ ಇದೆ, ಬಾಯಲ್ಲಿ ಗುಳ್ಳೆ ಆಗೋದು ಅದನ್ನೆಲ್ಲ ತಡಿಬಹುದು ಈ ತರ ತಿನ್ನೋದ್ರಿಂದ. ಮತ್ತೆ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಅಸಿಡ್ ಇರುತ್ತೆ, ಅಂದ್ರೆ ಆಮ್ಲವಾಗಿ ಇರುತ್ತೆ, ಅಂದ್ರೆ 3.98 pH ಅಂತ ಹೇಳ್ತಾರೆ. ಅಂದ್ರೆ ಇದು ಆಸಿಡ್ ಆಗಿರೋದಕ್ಕೆ ಇದು ಪ್ರಿಸರ್ವೇಶನ್ ಆಗೂ ಉಪಯೋಗಿಸಬಹುದು. ಪ್ರಿಸರ್ವೇಟಿವ್ ಅಂತಂದ್ರೆ ಈಗ ನೋಡ್ರಿ, ಹಂಗೆ ಇಟ್ಟರೆ ಈ ಬಾಳೆಹಣ್ಣು ಬೇಗ ಕೊಳ್ತೋಗುತ್ತೆ, ಅದಕ್ಕೆ ಸ್ವಲ್ಪ ಈಗೇನ ಮಾಡ್ತಾರೆ ವೆರೈಟೀಸ್ ಆಫ್ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ. ಈ ಹಣ್ಣಿನಲ್ಲಿ ಸ್ವಂತವಾಗಿ ಆಸಿಡ್ ಇರೋದ್ರಿಂದ ಇದು ಸ್ವಲ್ಪ ದಿನ ಜಾಸ್ತಿ ದಿನ ಇಟ್ಕೋಬಹುದು. ಇದಿಷ್ಟು ಬೇಲದ ಹಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳಾಯ್ತು. ಇನ್ನು ನಾವು ಮುಖ್ಯವಾಗಿ ಮಾತಾಡಬೇಕಾದಂತಹ ವಿಚಾರ ಅಂತಂದ್ರೆ ಈ ಬೇಲದ ಹಣ್ಣಿನ ಪ್ರಾಮುಖ್ಯತೆ ಏನು, ಜೊತೆಗೆ ಇದರಿಂದ ಮಾನವನ ಆರೋಗ್ಯದ ಮೇಲೆ ಯಾವ ರೀತಿಯ ಒಳ್ಳೆಯ ಪ್ರಯೋಜನಗಳಾಗುತ್ತೆ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡಿ. ಬೇಲದ ಹಣ್ಣು ಏನ್ ಹೇಳ್ಬೇಕು ಅಂತಂದ್ರೆ, ಮೇಲಿ ಮಧುಮೇಹ ರೋಗ ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರಲ್ಲ, ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ, ಶುಗರ್ ಪೇಷಂಟ್ಗೆ, ಕ್ಯಾನ್ಸರ್ ಪೇಷಂಟ್ಗೆ ರಾಮಬಾಣಾನೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ವಿಟಮಿನ್ ಸಿ ಅಂತ ಇರ್ತವೆ, ಫೈಟೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತಾರೆ. ಅವು ತುಂಬಾ ಈ ಸಕ್ಕರೆ ಅಂಶನ ಕಡಿಮೆ ಮಾಡೋದು. ನಾವು ಬೇಲದ ಹಣ್ಣು ತಿಂತೀವಿ, ನಮ್ಗೆ ಏನಾಗುತ್ತೆ ಅಂದ್ರೆ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ನ ಇದು ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ. ಹಂಗ್ ಮಾಡ್ಬಿಟ್ಟು ನಮ್ಮ ಹಾರ್ಟ್ ಅಲ್ಲಿ ವಾಲ್ವ್ಸ್ ಅಲ್ಲಿ ಡೆಪಾಸಿಟ್ ಆಗೋದಲ್ಲಿ ಅಂದ್ರೆ ಅದೇ ರಕ್ತ ವೃದ್ಧಿ ಆಗೋದಕ್ಕೆ ಮತ್ತೆ ರಕ್ತ ಸರಿಯಾಗಿ ಹರಿಲಿಕ್ಕೆ ಇದು ಪ್ರಯೋಜನೆ ಮಾಡುತ್ತೆ. ಈಗ ನಾವು ಇಲ್ಲ ಅಂತಂದ್ರೆ ನಾವೆಲ್ಲ ಬೇರೆ ಏನೇನೋ ತಿಂದಿರ್ತೀವಿ ಅಂದ್ರೆ ಟಾಕ್ಸಿಕ್ ಕಾಂಪೌಂಡ್ಸ್ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ಸಣ್ಣ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಹುಳಗಳೆಲ್ಲ ಇರ್ತವೆ, ಜಂತು ಹುಳ ಅಂತವಕ್ಕೆಲ್ಲನು ಈ ಹಣ್ಣು ಕೊಟ್ರೆ ಜಂತು ಹುಳನು ಕಡಿಮೆ ಮಾಡುತ್ತೆ. ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ ಮೂತ್ರಪಿಂಡ ರೋಗ ಇರೋಂತವ್ರಿಗೆ ಅವ್ರಿಗೂ ಅಷ್ಟೇನೆ ಈ ಹಣ್ಣು ಕೊಡ್ಬೋದು. ಮತ್ತೆ ನೋವು ಇರುತ್ತೆ, ನೋವು ನಿವಾರಣೆಗೂ ಈ ಎಲೆನ ಉಜ್ಜಿ ಹಾಕ್ತಾರೆ ನೋವಿಂದು ನಿವಾರಣೆಗೆ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಕರುಳಿನ ಸಮಸ್ಯೆ ಇರ್ತವೆ, ಕ್ಯಾನ್ಸರ್ ಇರ್ಬೋದು ಅಥವಾ ಅದರಲ್ಲಿ ಹುಳಗಳಿರ್ಬೋದು, ಅವನ್ನ ಎಲ್ಲ ಕಡಿಮೆ ಮಾಡುತ್ತೆ. ರಕ್ತನ ಮೇನ್ಲಿ ಶುದ್ಧೀಕರಣ ಮಾಡುತ್ತೆ ಇದು. ಮತ್ತೆ ಜೀರ್ಣಕ್ರಿಯೆನು ಹೆಚ್ಚಿಸುತ್ತದೆ ಈ ಹಣ್ಣು ತಿನ್ನೋದ್ರಿಂದ. ಇದಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತೆ ನಾವು ನೋಡಿ ನಾವೆಲ್ಲ ಬ್ಯೂಟಿ ಕಾನ್ಶಿಯಸ್, ನಮ್ಗೆ ಕೂದಲು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು, ಬಾಂಡ್ಲಿ ಆಗ್ಬಿಡ್ತಾ ಇದೀವಿ ಅಂತಂದ್ರೆ ಕೂದಲು ಬೆಳವಣಿಗೆಗೂ ಸಹಕಾರಿಯಾಗುತ್ತದೆ. ಹೇಳ್ಬೇಕು ಅಂದ್ರೆ ತುಂಬಾ ಇದೆ ಇದ್ರ ಪ್ರಾಮುಖ್ಯತೆ, ಇಷ್ಟು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೇಳಿದ್ದೀನಿ. ನೀವು ಆಗ್ಲೇ ಹೇಳಿದ್ರಿ ಬಹುತೇಕ 10-12 meters ಎತ್ತರದವರೆಗೆ ಈ ಒಂದು ಗಿಡ ಬೆಳೆಯುತ್ತೆ ಅಂತ ಹೇಳಿ. ಸಹಜವಾಗಿ ಎಲ್ಲರಲ್ಲೂ ಕಾಡುವಂತ ಪ್ರಶ್ನೆ, ಎತ್ತರವಾಗಿ ಬೆಳೆದ ತಕ್ಷಣ ಅದನ್ನ ಕೀಳೋದು ಹೇಗೆ ಅಂತ ಹೇಳಿ. ಈಗ ಬೇರೆ ಹಣ್ಣುಗಳೆಲ್ಲ ಆದ್ರೆ ತುಂಬಾ ಎತ್ತರದಲ್ಲಿ ಇಲ್ಲ ಅಂತಂದ್ರು ಹೇಗೋ ಕೀಳಬಹುದು, ಸ್ವಲ್ಪ ಎತ್ತರಕ್ಕೆ ಹೋದಾಗ ಕೀಳೋದೊಂದು ಸಮಸ್ಯೆ. ಹಾಗಾಗಿ ಈ ಹಣ್ಣುಗಳನ್ನ ಬಿಡಿಸೋದು ಹೇಗೆ ಅಂತ ಹೇಳ್ತೀರಿ? ಈಗ ಆಕ್ಚುಲಿ ಹಣ್ಣು ನೋಡಿ ಮೇಲೆ ಇರುತ್ತೆ, ಅದೇಟ್ಕ ಅದೇನೆ ಹಣ್ಣಾಗ್ತಿದಂಗ್ ಬೀಳುತ್ತೆ, ಅದೇನ್ ಒಡೆದೋಗಲ್ಲ, ಅದಂಗೆ ಬಿದ್ದಿರುತ್ತೆ. ಹಣ್ಣಾದ್ಮೇಲೆ ತಿನ್ಬೇಕು, ಇದನ್ನ ಚೆನ್ನಾಗಿರುತ್ತೆ, ಟೇಸ್ಟ್ ಆಗೂ ಇರುತ್ತೆ. ಮತ್ತೆ ಕಾಯಿನಲ್ಲೂ ಔಷಧೀಯ ಗುಣಗಳಿದೆ, ಹಣ್ಣಿನಲ್ಲೂ ಔಷಧೀಯ ಗುಣ ಇದೆ. ಅಥವಾ ಮರನ ಒಂದು ಕೋಲ್ ತಗೊಂಡು ಹಿಂಗೆ ಒಡೆದ್ರುವೆ ಆರಾಮಾಗಿ ಎಲ್ಲ ಬೀಳ್ತವೆ. ಅವೇಟ್ ಕವೇನ ಎಷ್ಟೊಂದು ಬಿದ್ದಿರ್ತವೆ ಮರದ ಕೆಳಗಡೆ, ನೀವು ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗ ಶೆಲ್ ಇದೆಯಲ್ಲ ಅದ್ರ ಸುತ್ತ ಒಂದು ಬಹಳ ಗಟ್ಟಿ ಇರುತ್ತೆ, ಅದು ಮರದಿಂದ ಕೆಳಗೆ ಬಿದ್ರೂ ಒಡೆದೋಗಲ್ಲ. ನಾವು ಹೆಂಗೆ ಹಣ್ಣನ್ನ ತೆಗಿಬೇಕು ಅಂತಂದ್ರೆ ಅದನ್ನ ಒಂದು ಕಲ್ ತಗೊಂಡು ಒಡಿಬೇಕು, ಇಲ್ಲ ಕಬ್ಬಣ ತಗೊಂಡು ಒಡದೆ ಬಿಡಿಸ್ಬೇಕು. ಬಿಡಿಸ್ಬಿಟ್ಟು ಬೇಕಾದ್ರೆ ನಾವು ಶೇಖರಣೆ ಮಾಡಿ ಇಡಬಹುದು. ಇವತ್ತಿನ ಈ ವಿಚಾರದ ಪ್ರಮುಖ ಹಂತ ಅಂತಂತಂದ್ರೆ ಹಣ್ಣಿನ ಮೌಲ್ಯವರ್ಧನೆ. ಹಾಗಾಗಿ ಈ ಬ್ಯಾಲದ ಹಣ್ಣಿನಿಂದ ನಾವು ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸಬಹುದು, ಬಳಸಬಹುದು, ಹಾಗೆ ಇವುಗಳು ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಅಂತ ತಿಳಿಸ್ಕೊಡಿ. ಈ ನಾವು ಹೇಳಿದ್ವಿ ಇದು ಸೀಸನಲ್ ಫ್ರೂಟ್, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನವೆಂಬರ್ ಅಲ್ಲಿ ಮಾತ್ರ ಬೆಳಿತೀವಿ ಅಂತ ನಾವು ವರ್ಷವಿಡೀ ತಿನ್ಬೇಕು ಅಂತ ಆಸೆ ಇರುತ್ತೆ, ಯಾಕೆಂದ್ರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಇರುತ್ತೆ. ಆವಾಗ ನಾವೇನ್ ಮಾಡ್ಬೇಕು, ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕು. ಅಂದ್ರೆ ಈಗ ನೋಡಿ ನಮ್ಮ ಹಳೆ ಕಾಲದಲ್ಲೇ ನಾವು ಎಲ್ಲ ಅಜ್ಜಿ ಮನೆಗೆಲ್ಲ ಹೋದ್ರೆ ಬ್ಯಾಲ್ದೆಣ್ಣಿಂದು ಸಕ್ಕರೆ ಹಾಕ್ಬಿಟ್ಟು ಪಾನಕ ಮಾಡಿ ಕೊಡ್ತಾ ಇದ್ರು. ಅದೇ ತರಾನೆ ಈಗ ಜಲ್ಜೀರ ಜ್ಯೂಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಶುಗರ್ ಪೇಷಂಟ್ ಇರ್ತಾರೆ, ಸಕ್ಕರೆ ಕಾಯಿಲೆ ಇರೋರು, ಅವ್ರಿಗೆ ಸಕ್ಕರೆ ತಿನ್ನೋದಕ್ಕೆ ಆಗೋದಿಲ್ಲ, ಅದನ್ನ ಜ್ಯೂಸ್ ಕೊಟ್ರೆ ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಹಣ್ಣು ತಗೊಂಡು ಅದಕ್ಕೆ ಜೀರಿಗೆ ಸ್ವಲ್ಪ, ಒಂದ್ ಸ್ವಲ್ಪ ಮೆಣಸು ಪೌಡ್ರು, ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ಕುಡಿದ್ರೆ ಅದರಿಂದ ಶುಗರು ಕಡಿಮೆ ಆಗುತ್ತೆ. ಎಷ್ಟು ಹಾಕ್ಬಹುದು ಅಂತಂದ್ರೆ ಈಗ ನೀವು ಹಣ್ಣೆ ತಗೊಂಡು ಉಪಯೋಗಿಸಿದ್ರೆ ಜಲ್ಜೀರ ಜ್ಯೂಸ್ ಮಾಡ್ಬೇಕು ಅಂತಂದ್ರೆ, ಈಗ ಹಣ್ಣು ಒಂದು 40 grams ಅಂದ್ರೆ ನಾವು ತೂಕ ಮಾಡಕ್ ಆಗುತ್ತಾ ಮೇಡಮ್, ತೂಕದ ಮಷಿನ್ ಇರುತ್ತಾ ನಮ್ಮನೆಯಲ್ಲಿ ಅಂತ ಕೇಳ್ತೀರಾ. ಸಣ್ಣ ಹಣ್ಣಿದ್ರೆ ಒಂದು ಹಣ್ಣು ಫುಲ್ ಹಾಕ್ರಿ, ಒಂದು ಸ್ವಲ್ಪ ಒಂದು 4-5 ಜೀರಿಗೆ ಹಾಕಿದ್ರಾಯ್ತು, ಮೆಣಸು ಒಂದ್ 2 meters, ಮತ್ತೆ ಉಪ್ಪು ಅಂತಂದ್ರೆ ಒಂದೆರಡು ಹರಳು ಅಥವಾ 1/4 ಚಮಚ ಅಂತಂದೇಳಿ ಹೇಳ್ಬೋದು. ಅದನ್ನೆಲ್ಲ ಪುಡಿ ಮಾಡ್ಬಿಟ್ಟು ಇವನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಒಂದು 150 ml ಅಂದ್ರೆ 150 ml ಅಂದ್ರೆ ಹೆಂಗೆ ಅಂದ್ರೆ ಒಂದ್ ಲೋಟ ಅಂತ ಹೇಳ್ಬೋದು ನಾವು. ಅವರು ಮೆಜರಿಂಗ್ ಸಿಲಿಂಡರ್ ಇಟ್ಕೊಂಡಿರಕಾಗುತ್ತಾ ಮೇಡಮ್ ಅಂತ ಕೇಳ್ತಾರೆ. ಹಂಗೆ ಒಂದ್ ಲೋಟಕ್ಕೆ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಬೇಕು. ಕೇಳ್ತಾರೆ ಯಾವಾಗ ಕುಡಿಯೋದು, ಬೆಳಗ್ಗೆ ಕುಡಿಯೋದು, ಮಧ್ಯಾಹ್ನ ಕುಡಿಯೋದು? ಯಾವಾಗ ಕುಡಿದ್ರು ಒಳ್ಳೇದೇ ಇದು, ಆದ್ರೂ ಬೆಳಗ್ಗೆ ಕುಡಿದ್ರೆ ಇನ್ನು ಒಳ್ಳೇದು. ಮತ್ತೆ ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಮಾಡ್ತಿದಂಗೆ ಕುಡಿದ್ರೆ ಇನ್ನು ಒಳ್ಳೇದು, ಯಾಕೆ ಅಂತಂದ್ರೆ ವಿಟಮಿನ್ ಸಿ ಇರುತ್ತಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬೋದು. ಇದು ಜಲ್ಜೀರ ಜ್ಯೂಸ್ ಅಂತ ಹೇಳ್ತಾರೆ. ಇನ್ನ ಸಾಸ್ ನಿಮ್ಗೆಲ್ಲ ತುಂಬಾ ಇಷ್ಟ ನೋಡ್ರಿ, ಗೋಬಿ ಮಂಚೂರಿ ಮೇಲ್ಗಡೆ ಹಾಕಿರ್ತಾರಲ್ಲ, ಟೊಮೆಟೊ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸು ಅಂದ್ರೆ ತುಂಬಾ ಇಷ್ಟ. ಅದೇ ತರ ಇದನ್ನು ಸಾಸ್ ಮಾಡ್ಬೋದು. ಈ ಟೊಮೆಟೊ ಸಾಸ್ ಮಾಡ್ದಂಗೆ ಇದಕ್ಕೆ ಈ ಹಣ್ಣು ತಗೋಬೇಕು. ಒಂದು 2 ತಗೊಂಡು ಇದಕ್ಕೆ ಒಂದ್ ಸ್ವಲ್ಪ ಖಾರದ ಪುಡಿ, ಎಷ್ಟು, 1 ಚಮಚ ಖಾರದ ಪುಡಿ, ಸಣ್ಣದು ಟೀ ಚಮಚ ಇರುತ್ತಲ್ಲ ಅದರಲ್ಲಿ, ಅದಕ್ಕೆ ಸ್ವಲ್ಪ ಸಕ್ಕರೆನು ಹಾಕ್ಬೇಕು, 1/4 ಚಮಚದಷ್ಟು ಸಕ್ಕರೆ ಹಾಕ್ಬೇಕು, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಬೇಕು, ಒಂದು ಸ್ವಲ್ಪ ಈರುಳ್ಳಿ ಅಂತಂದ್ರೆ ಒಂದು ಸಣ್ಣದೊಂದು ಕಟ್ ಮಾಡ್ಬಿಟ್ಟು ಒಂಚೂರು ಹಾಕ್ಬೇಕು, ಮತ್ತೆ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಬೇಕು. ನೀವು ಒಂದು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಹಣ್ಣಿದೆಯಲ್ಲ ಹಣ್ಣನ್ನ ರುಬ್ಬಬೇಕು, ರುಬ್ಬಿ ಒಂದ್ ಕಡೆ ಇಟ್ಕೋಬೇಕು. ಮೆಣಸಿನ ಪುಡಿ ಮತ್ತೆ ಸಕ್ಕರೆ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಇನ್ನೆಲ್ಲ ಒಂದು ಬಟ್ಟೆಲ್ ಹಾಕಿ ಕಟ್ಬಿಟ್ಟು ಅದನ್ನ ಈ ಹಣ್ಣು ಮಿಕ್ಸಿಗೆ ಹಾಕಿ ರುಬ್ಬಿರ್ತಿರಲ್ಲ ಅದನ್ನ ಬೇಯಕ್ ಇಡ್ಬೇಕು. ಆ ಬಟ್ಟೆನ ಅದ್ರೊಳಗಡೆ ಇಡ್ಬೇಕು. ಆ ಬಟ್ಟೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಬೆಂದ ಮೇಲೆ ಆ ಬಟ್ಟೆನ ತೆಗಿಬೇಕು. ಅದಕ್ಕೆ ಸ್ಪೈಸ್ ಬ್ಯಾಗ್ ಅಂತಾರೆ. ಇದಕ್ಕೆ ಮಿಶ್ರಣ ಏನೆಲ್ಲ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸ್ಪೈಸ್ ಬ್ಯಾಗ್ ಅಂತ ಹೇಳ್ತಾರೆ. ಅದನ್ನ ಅದ್ರಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ತೆಗೆದು ಬಿಡ್ಬೇಕು. ಅವಾಗ ಸಾಸ್ ರೆಡಿ ಆಗುತ್ತೆ. ಅದೇ ರೀತಿ ಇನ್ನು ಕ್ಯಾಂಡಿ ಮಾಡ್ಬೋದು. ಕಟ್ಟಮಿಟ ಅಂದ್ರೆ ನಾವು ಹಳ್ಳಿ ಕಡೆ ಎಲ್ಲ ನೋಡಿದ್ವಿ ನೋಡಿ, ಹುಣಸೆ ಹಣ್ಣಿದ್ರೆ ಸಿಕ್ತಿದಂಗೆ ತಗೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಜೀರಿಗೆ ಹಾಕಿ ಕುಟ್ಟಿ ಕುಟ್ಟಿ ಕುಟ್ಟಿ ತಿಂತ ಇದ್ವಲ್ಲ, ಅದೇ ತರನು ಇದಕ್ಕೂ ಅಷ್ಟೇನೆ. ನಾವೇನ್ ಮಾಡ್ಬೋದು ಅಂದ್ರೆ ಇದೇ ಹಣ್ಣು ತಗೊಂಡು ಇದಕ್ಕೂ ಅಷ್ಟೇ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಂದ್ ಸ್ವಲ್ಪ ಮೆಣಸಿನ ಪೌಡ್ರು ಅಥವಾ ಮೆಣಸಿನಕಾಯಿನ ಹಿಂಗೆ ಚೆನ್ನಾಗಿ ಜಜ್ಜಿ ಬಿಟ್ಟು ತಿಂದ್ರೆ ಸೇಮ್ ಬಾಯಲ್ಲಿ ನೀರ್ ಬರುತ್ತೆ. ಹೇಳ್ಬೇಕು ಅಂತಂದ್ರೆ ಈಗ ಪ್ರೆಗ್ನೆಂಟ್ ವುಮೆನ್ ಗೆ ತುಂಬಾ ಇಷ್ಟ ನೋಡ್ರಿ ಅವ್ರು. ಈ ಮಾಲುಗಳಲ್ಲೆಲ್ಲ ಫುಲ್ಲು ಫ್ಯಾಷನ್ ಈಗ ತುಂಬಾ ಕಾಸ್ಟ್ಲಿ ಆಗಿದಾವೆ, ಟ್ರೆಂಡ್ ಇದೆ. ಅವನ್ನೆಲ್ಲ ದೊಡ್ಡ ದೊಡ್ಡ ಮಾಲುಗಳಲ್ಲಿ ಮಾರ್ತಾರೆ. ಇದು ಎಷ್ಟು ಕಡಿಮೆ ಚೀಪ್ ಅಲ್ಲಿ ಮಾಡ್ಬೋದು. ಇದನ್ನ ಮಾಡ್ಬಿಟ್ಟು ಮಾರಿದ್ರೆ ತುಂಬಾ ಬೆಲೆ ಇದೆ. ಇದನ್ನು ಮಾಡ್ಬೋದು. ಇನ್ನು ಜುಜುಬ್ಸ್ ಅಂತಾರೆ, ನೀವು ನೋಡಿದ್ರಾ, ಒಂಥರ ಸ್ಟಾರ್ ಟೈಪ್ ಕ್ಯಾಂಡಿ ಅಂತಾನು ಹೇಳ್ತಾರೆ ಅದಕ್ಕೆ. ಸಾಫ್ಟ್ ಕ್ಯಾಂಡಿ ಅಂತಾರೆ. ಮೆತ್ತಗಿರುತ್ತೆ ನೋಡಿ. ಅದೇ ಒಂದ್ ಹಣ್ಣು ತಗೊಂಡ್ಬಿಟ್ಟು ಅದಕ್ಕೆ 50 ಗ್ರಾಂ ಸಕ್ಕರೆ. ಅದೇ 50 ಗ್ರಾಂ ಸಕ್ಕರೆ ಅಂದ್ರೆ ಹೆಂಗೆ ಅಂತ ಹೇಳ್ತೀರಾ, ಒಂದ ಚಮಚ ಇದೆಯಲ್ಲ ಅದ್ರ ಚಮಚದಲ್ಲಿ ಸಣ್ಣದು ಟೀ ಚಮಚದಲ್ಲಿ ಒಂದು 10 ಚಮಚ ಸಕ್ಕರೆ ಹಾಕ್ಬಿಟ್ಟು ಜಿಲಾಟಿನ್ ಅಂತ ಸಿಗುತ್ತೆ, ಆ ಜಿಲಾಟಿನ್ ನ ಸ್ವಲ್ಪ ನೀರಲ್ಲಿ ಬಿಸಿ ನೀರಲ್ಲಿ ಇಟ್ಬಿಟ್ಟು ತಗೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸಿಟ್ರಿಕ್ ಆಸಿಡ್ ಅಂತಂದ್ರೆ ನಿಂಬೆಹಣ್ಣಿಂದು ಸ್ವಲ್ಪ ಜ್ಯೂಸ್ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ನೆಕ್ಸ್ಟ್ ಅದನ್ನ ಸೋಸಿದ್ರೆ ಕೆಳಗಡೆ ಬರುತ್ತಲ್ಲ ಅದನ್ನ ಈ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರಲ್ಲ ಮೇಲ್ಗಡೆ ಅದ್ರಲ್ಲಿ ಐಸ್ ಕ್ಯೂಬ್ಸ್ ಅಲ್ಲಿಗೆಲ್ಲ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತೆಗೆದು ಅದನ್ನ ತಿನ್ಬೋದು. ಜುಜುಬ್ಸ್ ಅಂತಾನು ಹೇಳ್ತಾರೆ, ಸಾಫ್ಟ್ ಕ್ಯಾಂಡಿ ಅಂತಾರೆ. ಅಥವಾ ಕವರ್ ಅಲ್ಲಿ ಇಟ್ಬಿಟ್ಟು ಅದನ್ನ ಮಾರಾಟನು ಮಾಡ್ತಾ ಇದಾರೆ. ಫ್ಯಾಷನ್ ಇಷ್ಟ ಜನಗಳಿಗೆ ಈ ಸಾಫ್ಟ್ ಕ್ಯಾಂಡಿ ಅಂದ್ರೆ, ಈ ಸ್ಟೂಡೆಂಟ್ಸ್ ಗಂತ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇಷ್ಟ. ಒಳ್ಳೆ ಮಾರ್ಕೆಟ್ ಇದೆ, ಇದನ್ನ ಮಾಡ್ಬೋದು. ಇನ್ನೊಂದು ಹೇಳ್ಬೋದು, ಫ್ರೂಟ್ ಲೆದರ್ ಅಂತಾರೆ. ಅಯ್ಯೋ ಇವೆಲ್ಲ ಮಾಡಕ್ ಆಗೋದಿಲ್ಲ ನಮ್ಗೆ, ಸುಮ್ನೆ ಇರ್ರಿ, ಅವೆಲ್ಲ ಹಣ್ಣು ಬೇರೆವೆಲ್ಲ ಹಾಕಿ ಅಂತಂದ್ರೆ, ನೀವು ಜಸ್ಟ್ ಹಣ್ಣನ್ನೇ ತಗೊಂಡು ಅದನ್ನ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು, ಎಷ್ಟು ಹಣ್ಣು ಈಗ ಒಂದು 2 ಹಣ್ಣು ತಗೊಳ್ತೀರಾ, ಅದಕ್ಕೆ 25 ಗ್ರಾಮ್ ಸಕ್ಕರೆ ಅಂದ್ರೆ ಟೀ ಸ್ಪೂನ್ ಅಲ್ಲಿ 5 ಟೀ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಸುಮ್ನೆ ಒಣಗಿಡೋದು ಹಣ್ಣನ್ನ. ಓವನ್ ಅಲ್ಲಿ ಸುಮ್ನೆ ಸಣ್ಣಗ ಒಂದ್ ಲೇಯರ್ ಹಾಕ್ಬಿಡೋದು, ಒಂದ್ 2 ಗಂಟೆ ಬಿಟ್ಟು ಇನ್ನೊಂದ್ ಲೇಯರ್ ಹಿಂಗೆ ಸ್ಪ್ರೆಡ್ ಮಾಡೋದು ತೆಳ್ಳಗೆ. ಇದೇ ತರ ಮಾಡಿದ್ರೆ ನೀವು ನೋಡಿದ್ರ ನೋಡಿ, ಮ್ಯಾಂಗೋ ಲೆದರ್ ಮ್ಯಾಂಗೋ ಬಾರ್ ಅಂತ ಸಿಗುತ್ತಲ್ಲ ಅಂಗಡಿನಲ್ಲಿ, ಅದೇ ತರ ಇದನ್ನು ಮಾಡ್ಬೋದು. ನೀವು ನಮ್ಮಲ್ಲಿ ಓವನ್ ಇಲ್ಲ ಮೇಡಮ್, ನಾವ್ ಹೆಂಗ್ ಮಾಡ್ಬೇಕು ಅಂದ್ರೆ, ಸೂರ್ಯನ ಬೆಳಕಿಗೆ ಇಡೋದು, ಒಂದ್ 2 ಗಂಟೆ ಇಟ್ಬಿಟ್ರೆ ಒಂದ್ ಲೇಯರ್ ಹಾಕಿ ಆಮೇಲೆ ಒಂದೆರಡು ಇದು ಮಿಕ್ಸ್ ಮಾಡಿರ್ತಾರೆ ಅದನ್ನ ಇನ್ನೊಂದ್ ಲೇಯರ್ ಹಾಕಿಡೋದು, ಇನ್ನೊಂದ್ 2 ಗಂಟೆ ಬಿಟ್ಟು ಇನ್ನೊಂದ್ ಲೇಯರ್ ಹಾಕಿ ಹಿಂಗೆ ಮಾಡಿದ್ರೆ, ನೀವು ಅಂಗಡಿನಲ್ಲಿ ತಗೊಂತಿರಲ್ಲ ಮ್ಯಾಂಗೋ ಬಾರ್ ಅದೇ ತರ ವುಡ್ ಆಪಲ್ ಬಾರ್ ಅಥವಾ ಲೆದರ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೋದು. ಇನ್ನೂ ಹೇಳ್ಬೇಕು ಅಂತಂದ್ರೆ ಇನ್ನ ಒಂದು ಸೂಪ್ ಮಿಕ್ಸ್. ಈಗೆಲ್ಲ ನೋಡಿ ಫ್ಯಾಷನ್ ಸೂಪ್ ಅಂತಂದ್ರೆ ಬಹಳ ಇಷ್ಟ. ಸೂಪು ತಂದೂರಿ ರೊಟ್ಟಿ ಅವೆಲ್ಲ ಅಂದ್ರೆ ಒಂಥರ ಇಷ್ಟ. ಸೂಪು ಒಳ್ಳೇದಿದೆ, ಆರೋಗ್ಯಕ್ಕೆ ಒಳ್ಳೇದಿದೆ. ನಾವು ಆ ಸೂಪನ್ನು ಕುಡಿಬಹುದು. ಸೂಪ್ ಹೆಂಗ್ ಮಾಡ್ಬೋದು ಅಂತಂದ್ರೆ, ನೀವು ಬೇಕಾದ್ರೆ ಬ್ಯಾಲ್ದ ಹಣ್ಣಾರು ಉಪಯೋಗಿಸ್ಬೋದು. ಮೇಡಮ್ ಸೂಪ್ ಮಾಡ್ಬೇಕು ಅಂತಂದ್ರೆ, ನಾನು ಯಾವ್ದೋ ಸಮ್ಮರ್ ಅಲ್ಲ, ಬೇರೆ ಟೈಮ್ನಾಗ ಯಾವ್ದೋ ಮಾಡ್ಬೇಕಾಗುತ್ತೆ, ಜುಲೈಯಲ್ಲಿ ಜೂನ್ನಲ್ಲಿ. ಅವಾಗೇನು ಅಂದ್ರೆ, ಈ ಹಣ್ಣನ್ನ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡಿ ಪೌಡರ್ನ ಸೂಪಿಗೆ ಹಾಕ್ಬೋದು. ಈಗ ಹಣ್ಣು ಹೆಂಗೆ ಒಣಗಿಸೋದು ಅಂತಂದ್ರೆ, ಹಣ್ಣನ್ನ ತಿರುಳು ತೆಗಿಯಬೇಕು, ಅದನ್ನ ಬಿಸಿಲಲ್ಲಿ ಒಣಗಿಸ್ಬೋದು ಅಥವಾ ಓವನ್ ನಲ್ಲಿ ಇಟ್ಬೇಕಾರ ಒಣಗಿಸ್ಬೋದು. ಆತರ ಒಣಗಿಸಿ ಪೌಡರ್ ಮಾಡಿ ಇಡ್ಬೋದು. ಪೌಡರ್ ಮಾಡಿಟ್ಟಾಗ ಈಗ 1 ಕೆಜಿ ನೀವು ಹಣ್ಣು ತೆಗೆದ್ರೆ 1-3 ಕೆಜಿಯಷ್ಟು ಒಣಗಿದ ಪೌಡರ್ ಸಿಗುತ್ತೆ. ನೀವು ಪೌಡರ್ನ ಹಾಕಿ ಬೇಕಾದ್ರೆ ಸೂಪ್ ಮಾಡ್ಬೋದು. 10 ಗ್ರಾಂ ಪೌಡರ್ ತಗೊಂಡು ಅದ್ರ ಜೊತೆಗೆ ಮೆಣಸಿನ ಪೌಡರ್, ಕರಿಮೆಣಸಲ್ಲ ಮೆಣಸಿನಕಾಯಿ ಅಂತ ಹೇಳ್ತಾರಲ್ಲ ಅದ್ರದ್ದು 1 ಟೀ ಚಮಚದಷ್ಟು, ಮತ್ತೆ ಶುಂಠಿದು 1 ¼ ಚಮಚ, ಮತ್ತೆ ಬೆಳ್ಳುಳ್ಳಿನೂ ಅಷ್ಟೇ 1/4 ಚಮಚ, ಮತ್ತೆ ಈರುಳ್ಳಿನೂ ಅಷ್ಟೇ 1/4 ಚಮಚದಷ್ಟು ಪುಡಿ ಮಾಡಿಬಿಟ್ಟು ಇದನ್ನೆಲ್ಲ, ಮತ್ತೆ ಸಕ್ಕರೆ 20 ಗ್ರಾಂ ಸಕ್ಕರೆ ಅಂದ್ರೆ 1¼ ಚಮಚ ಹಾಕ್ಬಿಟ್ಟು ಇದಕ್ಕೆ ನೀವು ಕಾರ್ನ್ ಫ್ಲೋರ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಸಾಮಾನ್ಯ ಎಲ್ಲಾ ಇದ್ರಲ್ಲೂ ಸಿಗ್ತವೆ ಅಂಗಡಿನಲ್ಲೂ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಾಯಿಸಿಬಿಟ್ಟು ಕುಡಿಬಹುದು. ಇಲ್ಲ ಕಾರ್ನ್ ಫ್ಲೋರ್ ಬೇಡ ನಮ್ಗೆ ಅಂದ್ರೆ, ಮನೆಯಲ್ಲಿ ಇರುವಂತ ತರಕಾರಿ ಬೇಯಿಸ್ಬಿಟ್ಟು, ಆಲೂಗಡ್ಡೆ ಇರ್ಬೋದು ಇಲ್ಲ ಅಂತಂದ್ರೆ ಸೋರೆಕಾಯಿ ಇರ್ಬೋದು ಹೀರೆಕಾಯಿ ಇರ್ಬೋದು, ಅವನ್ನೇ ಬೇಯಿಸ್ಬಿಟ್ಟು ಇದ್ರ ಜೊತೆಗೆ ಸೂಪ್ ಮಾಡ್ಕೊಂಡು ಕುಡಿಬಹುದು. ಬೇಲದ ಹಣ್ಣಿಂದ ಇಷ್ಟೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು, ಬಳಸಬಹುದು. ಈಗ ನಮ್ಮ ರೈತರಲ್ಲಿ ಕಾಡೋದು ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಾವಾಗ್ಲೆ ಮಾತನಾಡ್ತಾ ಹೇಳಿದ್ವಿ, ಇದು ಮೊದಲನೇದಾಗಿ ಸೀಸನಲ್ ಹಣ್ಣು ಅಂತಂದ್ರೆ ಸೆಪ್ಟೆಂಬರ್ ಇಂದ ಹಿಡಿದು ನವೆಂಬರ್ ಡಿಸೆಂಬರ್ ಅವಧಿನಲ್ಲಿ ಮಾತ್ರ ಸಿಗ್ತಕ್ಕಂತ ಹಣ್ಣು ಇದು. ಈಗ ನೀವು ಇಷ್ಟೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹೇಳಿದ್ರಿ, ಅದು ಈಗ ಸಿಗ್ತಾ ಇರತಕ್ಕಂತ ಹಣ್ಣು, ಇದನ್ನ ನಾನು ಎಷ್ಟು ದಿನದವರೆಗೆ ಶೇಖರಣೆಯನ್ನ ಮಾಡಿಟ್ಕೊಂಡು ಬಳಸಬಹುದು, ಅಥವಾ ಇದು ಶೇಖರಣೆಗೆ ಯೋಗ್ಯನಾ ಹೇಗೆ ಅಂತ ಹೇಳಿ? ಇದು ಕಾಯಿ ಒಡೆದ್ಮೇಲೆ ಹಣ್ಣು ಬಹಳ ದಿನ ಇರೋದಿಲ್ಲ, ಹಂಗೆ ಓಪನ್ ಮಾಡಿಟ್ರೆ. ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ 2-3 ತಿಂಗಳು ಇಟ್ಕೋಬಹುದು. ಡೀಪ್ ಫ್ರೀಜರ್ ಅಂತ ಹೇಳ್ತಾರಲ್ಲ, ಮೇಲ್ಗಡೆ ಇರುತ್ತಲ್ಲ, ಅದರಲ್ಲಿ ಇಟ್ಕೊಂಡ್ರೆ 4-5 ತಿಂಗಳು ಇಟ್ಕೋಬಹುದು. ಅದಕ್ಕಿಂತ ಬೆಟರ್ ಅಂದ್ರೆ ಪೌಡರ್ ಮಾಡಿದ್ರೆ ಇನ್ನು ಬೆಸ್ಟ್ ಅಂತ ಹೇಳ್ಬೋದು. ಸೂರ್ಯನ ಬೆಳಕಿಗೆ ಒಣಗಿಸ್ಬಿಟ್ರೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳು ಮೇಲ್ಪಟ್ಟು ಇಟ್ಕೋಬಹುದು ರೂಮ್ ಟೆಂಪರೇಚರ್ ಅಲ್ಲೇನೆ. ಇನ್ನ ಫ್ರಿಡ್ಜ್ ಅಲ್ಲಿ ಅಂದ್ರೆ ಇನ್ನು ವರ್ಷಗಟ್ಟಲೆ ಇಟ್ಕೋಬಹುದು. ಇದನ್ನ ನಾವು ಬೇಕಾದಂಗೆಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನ ಮತ್ತೆ ಪ್ಯಾಕ್ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ಇಡಬೇಕು. ಅಂದ್ರೆ ಗಾಳಿ ಆಡರ್ ತರ ಇರಬಾರ್ದು, ಅದನ್ನ ಯಾವ್ದಾದ್ರು ಒಂದು ಬಾಟ್ಲ್ ಅಥವಾ ಬಾಕ್ಸ್ ಹಾಕಿ ಮುಚ್ಚಳವನ್ನ ಗಟ್ಟಿಯಾಗಿ ಹಾಕಿ ಅದನ್ನ ರೆಫ್ರಿಜರೇಟರ್ ನಲ್ಲಿ ಇಟ್ಟು ಬಳಸಬಹುದು ಅಂತ ಹೇಳ್ತೀರಿ. ಹೌದು ಹೌದು. ಈಗ ನಮ್ಮ ರೈತರಲ್ಲಿ ಕಾಡ್ತಿರ್ತಕ್ಕಂತಹ ಕಟ್ಟಕಡೆಯ ಪ್ರಶ್ನೆ ಏನು ಅಂತಂದ್ರೆ, ಹಣ್ಣುಗಳು ಸಿಗ್ತಾ ಇದೆ, ಮೌಲ್ಯವರ್ಧನೆ ಮಾಡ್ತೀವಿ, ಆದ್ರೆ ಇದನ್ನ ಮಾರಾಟ ಮಾಡೋದು ಹೇಗೆ ಅಂತಕ್ಕಂಥದ್ದು ಕಾಡುತ್ತೆ. ಸೊ ಹಾಗಾಗಿ ಇದರ ಮಾರಾಟದ ವ್ಯವಸ್ಥೆ ಹೇಗಿದೆ ಮೇಡಮ್? ಈಗ ನೋಡಿ, ನಮ್ಗೆ ಗೊತ್ತೇ ಇಲ್ಲ ವುಡ್ ಆಪಲ್ ಅಂತಂದ್ರೆ ನಾವೆಲ್ಲ ಇದೆಲ್ಲ ಯಾರು ತಿಂತಾರೆ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಇದೆ, ಅಲ್ಲಿ ಹೋಗಿ ನೋಡಿದ್ರೆ ಏನಪ್ಪ ಇದೇನಾ ಅದು ಹಣ್ಣು ಅಂತ ಅನ್ನಂಗಾಗುತ್ತೆ. ಈ ಹಣ್ಣು ಇಷ್ಟೊಂದ ನಮ್ಮನೆ ಹತ್ರನೇ ಬಿಟ್ಟಿರ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಅವನ್ನ ನಮ್ಮ ತೋಟದಲ್ಲೆಲ್ಲ ಇದ್ರೆ ಕಿತ್ಕೊಂಡು ಹೋಗ್ಬಿಟ್ಟು ಅವನ್ನ ಮಾರ್ಕೆಟ್ಗೆ ಏನಾದ್ರು ಮಾರ್ಬಿಟ್ಟು ಬರ್ಬೇಕಾರೆ ಗೋಬಿ ಮಂಚೂರಿನ ಪಾನಿಪುರಿನ ತಗೊಂಡ್ ಬರೋದು ಅಥವಾ ತಿನ್ಕೊಬರೋದು ಒಂಥರ ಖುಷಿ. ಆದ್ರೆ ಈ ಹಣ್ಣನ್ನ ತಗೊಂತಾರೆ ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಇದೆ, ಮತ್ತೆ ಈ ಮೌಲ್ಯವರ್ಧಿತ ಪದಾರ್ಥಗಳು ಇವುಗಳಿಂದ ತುಂಬಾ ಬೇಡಿಕೆ ಇದೆ. ದೊಡ್ಡ ದೊಡ್ಡ ಮಾಲುಗಳಲ್ಲೆಲ್ಲ ಇದನ್ನ ಮಾರ್ತಾ ಇದ್ದಾರೆ. ಆದ್ರೆ ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲೇ ಯಾರು ತಗೊಳ್ತಾ ಇಲ್ಲ. ದೊಡ್ಡ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ. ಇದರಿಂದ ಈ ಕ್ಯಾಂಡಿ ಇಂದ ಇರ್ಬೋದು, ಸೂಪ್ ಮಿಕ್ಸು, ಸಟಮಿಟ ಸಾಸು, ಇವುಗಳು ತುಂಬಾ ಬೇಡಿಕೆ ಇದೆ. ಮಾರ್ಕೆಟ್ ಅಲ್ಲಿ ನೀವು ಮೊಬೈಲ್ ತೆಗೆದು ನೋಡಿ ಎಷ್ಟೊಂದು ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಉತ್ತಮವಾದಂತಹ ಒಂದು ಆರೋಗ್ಯಕರ ಪೇಯ ತಿನಿಸು, ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ, ಪೋಷಕಾಂಶಗಳಿದೆ. ಜನರು ಇದನ್ನ ಬಳಸೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಹೇಳ್ತೀರಿ. ಮೇಡಮ್, ಕಡೆಯದಾಗಿ ನಮ್ಮ ರೈತ ಬಾಂಧವರಿಗೆ ಬ್ಯಾಲದ ಹಣ್ಣಿನ ಪ್ರಾಮುಖ್ಯತೆ ಕುರಿತಂತೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೇಳ್ಬೇಕು ಅಂತಂದ್ರೆ, ಈಗ ನೋಡಿ ಏನೇನೋ ಆಳಾಮುಳ ಎಲ್ಲ ತಿನ್ಬಿಟ್ಟಿರ್ತೀವಿ. ನಾವು ತೂಕ ಕಡಿಮೆ ಮಾಡ್ಕೋಬೇಕು ಅಂತಾನು ಒಂದಿರುತ್ತೆ, ಮತ್ತೆ ಶುಗರ್ ಬರ್ದಂಗ್ ನೋಡ್ಕೋಬೇಕು, ಹಾರ್ಟ್ ಪೇಷಂಟ್ ಆಗ್ದಂಗ್ ನೋಡ್ಕೋಬೇಕು ಅಂತಂದ್ರೆ ನಾವು ತಿಂದಂತ ಆಹಾರ ಪದ್ಧತಿನ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳ್ಬೋದು. ನಾವು ಒಂದೇ ಸರಿ ಒಂದು ಬಹಳ ತಿನ್ಬಿಡೋದು, ಇನ್ನೊಂದ್ಸರಿಗೆ ಊಟ ಉಪವಾಸನ ಇಟ್ಬಿಡೋದು, ಆ ತರ ಮಾಡಬಾರ್ದು. ಲಿಮಿಟ್ ಆಗಿ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು ಅಂತ ಹೇಳ್ಬೋದು. ಮತ್ತೆ ಆಹಾರದಲ್ಲಿ ಇರುವಂತಹ 5 ಗುಂಪುಗಳಾದಂತಹ ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಬೇಳೆಕಾಳುಗಳು, ಕಾಳುಗಳು, ಮತ್ತೆ ಏಕದಳ ಧಾನ್ಯ ಅಂತಾರೆ ಅದು, ಹಾಲು, ಪ್ರತಿಯೊಂದನ್ನು ಪ್ರತಿದಿನನು ತಗೋಬೇಕು. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಗೊಂಡ್ರೆ ನಾವು ಏನು ಮಾಡ್ತೀವಿ, ಈಗ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತಾರೆ, ಅಂದ್ರೆ ಸುಮ್ಮನೆ ಕುತ್ಕೊಂಡು ಕೆಲಸ ಮಾಡ್ತೀವಿ, ಬರೀ ಬುಕ್ ಬರೆಯೋದು ಓದೋದು, ಇಲ್ಲ ಆಫೀಸಲ್ಲಿ ಏನೋ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತೀವಿ, ಅಂತವ್ರಿಗೆ ಈ ತರ ಕಾಯಿಲೆಗಳು ಜಾಸ್ತಿ ಬರ್ತವೆ. ಅಂದ್ರೆ ಶುಗರ್ ಕಾಯಿಲೆ, ಡಯಾಬಿಟಿಕ್ಕು ಅಥವಾ ಕ್ಯಾನ್ಸರು, ಆ ತರದ ಕಾಯಿಲೆಗಳು ಸುಮ್ನೆ ಕುಳಿತ್ಕೊಂಡು ಕೆಲಸ ಮಾಡೋದು, ಆಹಾರ ಪದ್ಧತಿ ಸರಿ ಇಲ್ಲ, ಅಧಿಕ ತೂಕ ಇದ್ರೆ, ಇವುಗಳನ್ನ ಅದು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಬರೀ ನೀರಿಗೆ ಕಲರ್ ಹಾಕಿರ್ತಾರೆ, ಬಣ್ಣ ಹಾಕಿರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಟೇಸ್ಟ್ ಹಾಕಿರ್ತಾರೆ, ಅಂತ ಕುಡಿಯೋದ್ರ ಬದಲು ಇದನ್ನೇ ನಾವು ಮನೆಯಿಂದನೇ ಜ್ಯೂಸ್ ಮಾಡ್ಕೊಂಡು ಬೇಕಾದ್ರೆ ನಮ್ಮ ಬಾಟಲುಗಳಲ್ಲಿ ತಗೊಂಡೋಗ್ಬಿಟ್ಟು ಕುಡಿದ್ರೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ನಾವು ತಂಪಾಗಿರ್ತೀವಿ, ನಾವು ರೇಗಾಡೋದು ಇಲ್ಲ ಬೇರೆಯವ್ರ ಜೊತೆಗೆ ಅಂತಂದು ಹೇಳ್ಬಿಟ್ಟು ಹೇಳೋದಕ್ಕೆ. ಮೇಡಮ್, ಈ ಹಣ್ಣಿನ ಮಹತ್ವ ಮತ್ತೆ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಮೊಬೈಲ್ ನಂಬರು 8217872152. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಮೇಡಮ್. 8217872152. ಒಳ್ಳೇದು ಮೇಡಮ್. ಇದುವರೆಗೆ ಬೇಲದ ಹಣ್ಣಿನ ಮಹತ್ವ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಿಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೆಳಗುರಿ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬ್ಯಾಲದ ಹಣ್ಣಿನ ಮಹತ್ವ ಹಾಗೂ ಮೌಲ್ಯವರ್ಧನೆ ಈ ಕುರಿತು ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಅನಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಗೋರಾ ರವಿಶಂಕರ್. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಈ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರ ನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 6:19 ಈಗ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುಗರೆ. ಮೊದಲಿಗೆ ಈ ಸಂಜೆಯ ಪ್ರಸಾರದಲ್ಲಿ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಚುನಾವಣಾ ಆಯೋಗ. 7:06 ಹಾಗೂ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು ನಮ್ಮ ನಿಲಯದಿಂದ. ಇನ್ನು ಈ ರಾತ್ರಿ 9:00 ಯುವವಾಣಿ ಪಾರಿಜಾತ ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಂತರ ಉದ್ಯೋಗ ವಾರ್ತೆ ಪ್ರಸಾರವಾಗಲಿದೆ ವಿಎಚ್ ಚಂದನ ಅವರಿಂದ. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ